ಸಿಸಿ ನಿರ್ಧಾರ. ರಾಜ್ಯದೆಲ್ಲೆಡೆ ನಾಳೆ ಕ್ರಿಸ್ಮಸ್ ಸಡಗರ, ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಸಮಸ್ಯಾತ್ಮಕ ಮಣ್ಣುಗಳು ಮತ್ತು ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. ಈಗ ಕೇಳಿ ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಮಸ್ಯಾತ್ಮಕ ಮಣ್ಣುಗಳು ಮತ್ತು ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೇನು, ಯಾಕೆ ಸಮಸ್ಯಾತ್ಮಕ ಮಣ್ಣುಗಳು ಉದ್ಭವ ಆಗ್ತವೆ, ಈ ಸಮಸ್ಯಾತ್ಮಕ ಮಣ್ಣುಗಳು ಉದ್ಭವ ಆದಾಗ ಅವುಗಳನ್ನು ಮತ್ತೆ ಮರಳಿ ಒಳ್ಳೆ ಒಂದು ಸಮಸ್ಯೆ ರಹಿತ ಮಣ್ಣುಗಳು ಅಥವಾ ಒಳ್ಳೆ ಮಣ್ಣುಗಳನ್ನಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಎಂ ವಿ ರವಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರವಿ ಅವರೇ. ನಮಸ್ಕಾರ ಬಲವತ್ ಅವರೇ. ಮೊದಲನೇದಾಗಿ ಈ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಿ. ಈಗ ಸಾಮಾನ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳು ಅಂತಂತಂದಾಗ ಮುಖ್ಯವಾಗಿ ಏನಾಗುತ್ತೆ ಅಂತಂತಂದ್ರೆ ಅದರಲ್ಲಿ ಉತ್ಪಾದಕತೆಯನ್ನು ನಾವು ನೋಡ್ತೀವಿ, ಅಂದರೆ ಅದು ಫಲವತ್ತಾಗಿದೆಯೋ ಅಥವಾ ಇಲ್ವೋ ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ನೋಡ್ತೀವಿ. ಸಾಮಾನ್ಯವಾಗಿ ಏನಾಗುತ್ತೆ, ಕೆಲವು ಮಣ್ಣುಗಳು ಫಲವತ್ತತೆ ಇರ್ತವೆ ಆದರೆ ಅದರ ಉತ್ಪಾದಕತೆ ಇರೋದಿಲ್ಲ. ಇದು ಯಾಕಾಗುತ್ತೆ ಅಂತಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ನ್ಯೂನತೆಗಳಿರ್ಬೋದು ಅಥವಾ ದೋಷಗಳಿರ್ಬೋದು, ಉಪ್ಪಿರ್ಬೋದು, ಹುಳಿ ಇರ್ಬೋದು ಅಥವಾ ಒಂದು ಕ್ಷಾರ ಇರ್ಬೋದು, ಮತ್ತೆ ಆಮೇಲೆ ಅಮ್ಲೀಯತೆ ಅಂತ ಹೇಳಿ ಕರಿತೀವಿ, ಅಮ್ಲೀಯತೆ ಇರ್ಬೋದು, ಮತ್ತೆ ಎಪ್ಪುಗಟ್ಟುವಿಕೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಈ ತರ ನಾವೇನಾದ್ರೂ ನ್ಯೂನತೆಗಳು ಕಂಡು ಬಂದಾಗ ಅದು ಫಲವತ್ತಾಗಿದ್ರು ಕೂಡ ಉತ್ಪಾದಕತೆ ನಮಗೆ ಗೊತ್ತಾಗೋದೇ, ಉತ್ಪಾದಕತೆ ಸರಿಯಾಗಿ ಬರೋದಿಲ್ಲ. ಅಂತಹ ಒಂದು ನ್ಯೂನತೆ ಇರತಕ್ಕಂತಹ ಮಣ್ಣನ್ನು ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದರಲ್ಲಿ ಹೇಗೆ ನೀವು ಸಮಸ್ಯಾತ್ಮಕ ಮಣ್ಣುಗಳನ್ನ ವಿಂಗಡಣೆ ಮಾಡ್ತೀರಿ? ಈಗ ಕೆಲವೊಂದು ಜೌಳ ಮಣ್ಣುಗಳಂತ ಹೇಳ್ತೀವಿ, ಸೌಳ ಮಣ್ಣು ಅಂತ ಹೇಳ್ತಿರ್ತೀವಿ, ಯಾವ ರೀತಿ ವಿಂಗಡಣೆಗಳು ಮಾಡ್ತಿರ್ಲಿ ಮಣ್ಣು? ಈಗ ಸಾಮಾನ್ಯವಾಗಿ ನಾವು ಸಮಸ್ಯಾತ್ಮಕ ಮಣ್ಣುಗಳನ್ನ ರಸಸಾರದ ಆಧಾರದ ಮೇಲೆ ಮತ್ತು ಲವಣಾಂಶಗಳ ಆಧಾರದ ಮೇಲೆ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಈಗ ರಸಸಾರ ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಂಡಾಗ, ಈಗ ಒಂದು ಮಣ್ಣಿನ ಒಂದು ರಸಸಾರ 6.5 ಕಡಿಮೆ ಇದ್ರೆ ನಾವು ಅದನ್ನ ಉಳಿ ಮಣ್ಣು ಅಂತ ಕರಿತೀವಿ. 6.5 ಕಡಿಮೆ ಇರಬೇಕು ಅದನ್ನ ನಾವು ಉಳಿ ಮಣ್ಣು ಅಂತ ಕರಿತೀವಿ. 6.5-7.5 ಇದ್ರೆ ಅದನ್ನ ತಟಸ್ಥ ಮಣ್ಣು ಅಂತ ಕರಿತೀವಿ. 7.5-8.5 ಇದ್ರೆ ಅದನ್ನ ನಾವು ಲವಣ ಮಣ್ಣು ಅಂತ ಕರಿತೀವಿ. 8.5 ಮೇಲ್ಪಟ್ಟಿತ್ತಪ್ಪ ಅಂತಂದ್ರೆ ಅದನ್ನ ಕ್ಷಾರ ಮಣ್ಣು ಅಥವಾ ಉಪ್ಪು ಮಣ್ಣು ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆಯನ್ನ ಮಾಡ್ತೀವಿ. ಇದೊಂದು ಪ್ಯಾರಾಮೀಟರ್ ಇದು. ಅದ್ರ ಜೊತೆಗೆ ಲವಣಾಂಶ ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಮೆಜರ್ಮೆಂಟ್ ಅನ್ನ ಮಾಡ್ತೀವಿ. ಇದರ ಆಧಾರದ ಮೇಲೆ ಹೇಳೋದಾದ್ರೆ ನಾವು ಬ್ರಾಡ್ ಆಗಿ ಹೇಳ್ಬೇಕಂತಂದ್ರೆ ಎರಡು ವಿಂಗಡಣೆಯನ್ನ ಮಾಡ್ತೀವಿ, ಒಂದು ನಾರ್ಮಲ್ಲು, ಇನ್ನೊಂದು ಸಾಮಾನ್ಯವಾಗಿರ್ತಕ್ಕಂಥ ಮಣ್ಣು ಅಥವಾ ಲವಣ ಇರತಕ್ಕಂಥ ಮಣ್ಣು ಅಂತ. ಸಾಮಾನ್ಯ ಅಂತಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ 4 dSi ಕಡಿಮೆ ಇದ್ರೆ ಅದನ್ನ ಸಾಮಾನ್ಯ ಮಣ್ಣು ಅಂತ ಕರಿತೀವಿ. 4 dSi ಇಂದ ಜಾಸ್ತಿ ಇತ್ತಂತಂದ್ರೆ ಅದನ್ನ ನಾವು ಸೌಳು ಮಣ್ಣು ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆಯನ್ನು ಮಾಡ್ತೀವಿ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಗಿರ್ಬೋದು, ನಾವು ರೈತರಿಗೆ ಹೇಳ್ಬೇಕಾದ್ರೆ ಸಾಮಾನ್ಯ ಮಣ್ಣು 4 ಕಡಿಮೆ ಇದ್ರೆ ಸಾಮಾನ್ಯ ಮಣ್ಣು ಅಂತ ಹೇಳ್ಬಿಟ್ಟು ವಿಂಗಡಣೆ ಮಾಡ್ಬಿಟ್ಟು 4 ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಆಟೋಮೆಟಿಕ್ ಆಗಿ ಲವಣಯುಕ್ತ ಮಣ್ಣು ಅಂತ ಹೇಳ್ಬಿಟ್ಟು ವಿಂಗಡಣೆಯನ್ನು ಮಾಡ್ತೀವಿ ಸರ್. ಇದ್ರ ಜೊತೆಗೆ ನಾವು ಸೋಡಿಯಂ ಎಷ್ಟಿದೆ ಅಂತಕ್ಕಂಥದ್ನು ಕೂಡ ನಾವು ಪರಿಗಣಿಸ್ತೀವಿ. ನಾವು ಈಗ ಸೋಡಿಯಂ ಅಂಶ ಜಾಸ್ತಿ ಇತ್ತಪ್ಪ ಅಂತಂದ್ರೆ, ಅಂದ್ರೆ 15% ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದನ್ನ ನಾವು ಕ್ಷಾರ ಮಣ್ಣು ಅಂತ ಹೇಳ್ಬಿಟ್ಟು ಕ್ಷಾರ ಮಣ್ಣು ಅಂತ. ಈಗಾಗಲೇ ನಿಮ್ಗೆ ಹೇಳಿದೆ ನಾನು, ರಸಸಾರ 8.5 ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದು ಕ್ಷಾರ ಅಂತ ಕರಿತೀವಿ. ಇನ್ನೊಂದು ಸಪೋರ್ಟಿಂಗ್ ಆಗಿ ಹೇಳ್ಬೇಕಂತ ಅಂತಂದ್ರೆ, ಸೋಡಿಯಂ ಅನ್ನ ನೋಡಿದಾಗ ಸೋಡಿಯಂ 15% ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾವು ಕ್ಷಾರ ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ. ಲವಣಯುಕ್ತ ಮಣ್ಣಿನಲ್ಲಿ ಏನಾಗ್ತದೆ, ಅದು ಚೌಳು ಮಣ್ಣು ಅಥವಾ ಸೌಳು ಮಣ್ಣು ಅಂತ ಏನ್ ಕರಿತಾರಲ್ಲ, ಅದು ಸೋಡಿಯಂ 15 ಕಡಿಮೆ ಇರ್ತದೆ. ಸೊ ಈ ರೀತಿ ನಾವು ಲವಣಾಂಶಗಳನ್ನ, ರಸಸಾರವನ್ನ ಮತ್ತು ಸೋಡಿಯಂ ಅಂಶವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಈ ಸಮಸ್ಯಾತ್ಮಕ ಮಣ್ಣುಗಳು, ಜೌಳು ಮಣ್ಣು ಅಥವಾ ಕ್ಷಾರ ಮಣ್ಣುಗಳು ಉತ್ಪಾದನೆ ಆಗ್ಲಿಕ್ಕೆ ಅಥವಾ ಉದ್ಭವ ಆಗ್ಲಿಕ್ಕೆ ಏನು ಕಾರಣಗಳು, ಯಾವ ರೀತಿಯು ಹುಟ್ಟುಕೊತವೆ? ಮೊದಲು ಇರುವುದಿಲ್ಲ, ಬರ್ತಾ ಬರ್ತಾ ಇದು ಕೆಲವೊಂದು ಕಾರಣಗಳಿಂದ ಉದ್ಭವ ಆಗ್ತವೆ. ಹೌದು, ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನೋಡ್ತೀವಿ, ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನೋಡ್ತೀವಿ. ಸಾಮಾನ್ಯವಾಗಿ ರಾಯಚೂರು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ. ಇಲ್ಲಿ ಏನಾಗುತ್ತೆ, ಇಲ್ಲಿ ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಎರಡು ನೀರಾವರಿ ನದಿಗಳಿರೋದ್ರಿಂದ, ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಯಥೇಚ್ಛವಾಗಿ ನಾವು ನೀರಾವರಿಯನ್ನು ಉಪಯೋಗವನ್ನು ಮಾಡೋದ್ರಿಂದ ಮಣ್ಣು ಜೌಳ ಆಗ್ತಕ್ಕಂಥದ್ದನ್ನ ನಾವು ಮೊಟ್ಟ ಮೊದಲದಾಗಿ ನೋಡ್ತೀವಿ. ಜೌಳನ್ನ ಸರಿಯಾಗಿ ನಾವು ನಿವಾರಣೆ ಮಾಡದೇ ಇದ್ರೆ ಜೌಳು ಅಂತಕ್ಕಂಥದ್ದು ಸೌಳಾಗಿ ಕನ್ವರ್ಟ್ ಆಗುತ್ತೆ, ಅಥವಾ ಚೌಳು ಅಂತ ಹೇಳ್ತಿರಲ್ಲ ಈ ತರ ಅದು ಉತ್ಪತ್ತಿ ಆಗುತ್ತೆ. ಅದನ್ನು ಕೂಡ ನಾವು ಮ್ಯಾನೇಜ್ ಮಾಡದೇ ಇದ್ರೆ ಸೌಳು ಮತ್ತೆ ಜೌಳು ಇರತಕ್ಕಂಥದ್ದು ಸೌಳು ಉಪ್ಪು ಕ್ಷಾರ ಮಣ್ಣು ಅಥವಾ ಉಪ್ಪು ಮಣ್ಣು ಆಗ್ತಕ್ಕಂಥ ಸಂಭವ ಇರುತ್ತೆ. ಅದನ್ನು ಸಹ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲಪ್ಪ ಅಂತಂತಂದ್ರೆ ಕ್ಷಾರ ಮಣ್ಣು ಕೂಡ ಅದು ಲವಣ ಕ್ಷಾರಯುಕ್ತ ಮಣ್ಣು ಆಗುತ್ತೆ. ಅದನ್ನು ಸರಿಯಾಗಿ ಇನ್ನೂ ಮ್ಯಾನೇಜ್ಮೆಂಟ್ ಆಗಲಿಲ್ಲ, ನಿವಾರಣೆ ಆಗಲಿಲ್ಲ ಅಂತಂದ್ರೆ ಅದನ್ನು ನಾವು ಕ್ಷೀಣಿಸಿರತಕ್ಕಂಥ ಮಣ್ಣು ಅಂತ ಹೇಳ್ಬಿಟ್ಟು ನಾವು ಅದನ್ನು ವಿಂಗಡಣೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಥವಾ ಅತಿ ಹೆಚ್ಚು ಉಷ್ಣತೆ ಇರತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಇರತಕ್ಕಂಥ ನೀರಿನಲ್ಲಿ ಲವಣಾಂಶಗಳು ಇರ್ತವೆ. ಹೆಚ್ಚು ಉಷ್ಣತೆ ಇರೋದ್ರಿಂದ ಏನಾಗುತ್ತೆ, ಅದು ಮಣ್ಣಿನಲ್ಲಿ ಇರತಕ್ಕಂಥ ನೀರೇನಾಗುತ್ತೆ, ಆವಿ ಆಗುತ್ತೆ. ಆವಿ ಆಗ್ಬಿಟ್ಟು ಮಣ್ಣಿನ ಮೇಲ್ಪದರಕ್ಕೆ ಬಂದಾಗ ಏನಾಗುತ್ತೆ, ಲವಣಗಳು ಮೇಲ್ಗಡೆ ಬರ್ತವೆ, ಅವೆಲ್ಲ ಮಣ್ಣಿನ ಮೇಲೆ ಅದೆಲ್ಲ ಅಕ್ಯುಮುಲೇಷನ್ ಆಗುತ್ತೆ. ಆಮೇಲೆ ಅದು ನೀರೆಲ್ಲ ಆವಿ ಆದವಾಗ ಮಣ್ಣಿನ ಮೇಲೆ ಕಪ್ಪು ಪೊರೆ ಕಾಣ್ತಕ್ಕಂಥದ್ದು ಅಥವಾ ಬಿಳಿ ಪೊರೆ ಕಾಣ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಆಮೇಲೆ ಈಗ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನಾಗುತ್ತೆ, ಯಥೇಚ್ಛವಾಗಿ ನೀರಾವರಿಯನ್ನ ಮಾಡೋದ್ರಿಂದಲೂ ಕೂಡ ಈ ಒಂದು 10-15 ಆದ್ಮೇಲೆ ಮಣ್ಣು ಕೂಡ ಅದು ಸೌಳು ಅಥವಾ ಜೌಳು ಸೌಳು ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದು ಬಹಳ ಸರ್ವೇ ಸಾಮಾನ್ಯ ಅಚ್ಚುಕಟ್ಟು ಪ್ರದೇಶದಲ್ಲಿ. ಈಗ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಸೌಳು ಜಾಸ್ತಿ ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳನ್ನ ಹೇಗೆ ಇದನ್ನ ಮಾಡ್ಬೇಕಂತೀರಿ? ಏನು ಮಾಡೋದ್ರ ಮುಖಾಂತರ ರೈತರು ಇಲ್ಲಿ ಅವುಗಳನ್ನ ಪುನರ್ಬಳಕೆಗೆ ಯೋಗ್ಯ ಮಾಡಿ? ಈಗ ಎಷ್ಟೋ ಭೂಮಿ ಯಾವ್ದು ಬೆಳೆ ಬಿತ್ತಲಿಕ್ಕೆ ಆಗ್ತಾ ಇಲ್ರಿ, ಯಾವ್ದು ಬೆಳೆ ಬರ್ತಾ ಇಲ್ಲ ಅಂತಂತಾರೆ. ಯಾವತ್ತು ನೀರು ಆಡ್ತಾ ಇರತ್ತೆ, ಹಾಗೆ ಜಿಳಿ ಜಿಳಿ ನೀರು ಆಡ್ತಾ ಇರ್ತದ. ಈಗ ಸಾಮಾನ್ಯವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗಿರ್ಬೋದು, 1 ಆಳದವರೆಗೆ ನಾವು ತೇವಾಂಶವನ್ನು ನಾವು ಕಾಣ್ತೀವಿ. ನಾವು ಆ ತೇವಾಂಶ ಏನಾಗುತ್ತೆ, ಮಣ್ಣಿನ ಅದು ನಿಂಗೋದೂ ಇಲ್ಲ, ಆಮೇಲೆ ಉಷ್ಣಾಂಶ ಜಾಸ್ತಿ ಆದಟ್ಗೆ ಅವು ಲವಣಗಳೆಲ್ಲ ಮೇಲ್ ಬಂದು ಸೇರ್ಕೊಂಡ್ಬಿಟ್ಟು ಅಲ್ಲಿ ಅಕ್ಯುಮುಲೇಷನ್ ಅನ್ನ ಆಗ್ತವೆ. ಇಂತಹ ಒಂದು ಲಕ್ಷಣಗಳು ನಾವು ಕಂಡು ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಒಳ್ಳೆಯ ನೀರಿನಿಂದ ಅಥವಾ ಉತ್ತಮ ಗುಣಮಟ್ಟದ ನೀರಿನಿಂದ ಅದನ್ನ ಬಸಿಯುವಂತೆ ಮಾಡಬೇಕು. ಇದು ಒಂದು ಮಾಡಬೇಕು. ಎರಡನೇದಾಗಿ ನಾವು ಬಸಿಗಾಲುವೆಗಳನ್ನ ಮಾಡಬೇಕಾಗುತ್ತೆ. ಆಮೇಲೆ ನೀರಾವರಿಯನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀರು ಇದಾವೆ ಅಂತ ಹೇಳ್ಬಿಟ್ಟು ನಾವು ನೀರಾವರಿಯನ್ನ ಮಾಡಿದ್ರೆ ಏನಾಗುತ್ತೆ, ಇನ್ನು ಸೌಳಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದು ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಹೋಗಿ ಅದು ಹೆಚ್ಚು ಕಡಿಮೆ ಒಂದು 8-10 ವರ್ಷದಲ್ಲಿ ಕಂಪ್ಲೀಟ್ ಅಚ್ಚುಕಟ್ಟು ಪ್ರದೇಶ ಎಲ್ಲ ಸೌಳಾಗ್ತಕ್ಕಂಥದ್ದು ಭಾಳ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂತಂದ್ರೆ ಮಳೆ ನೀರು. ಮಳೆ ನೀರು ಸಾಮಾನ್ಯವಾಗಿ ಕ್ವಾಲಿಟಿ ಇರುತ್ತೆ, ಗುಣಮಟ್ಟ ಇರುತ್ತೆ. ಈ ಮಳೆ ನೀರು ಬಂದಾಗ ಅದನ್ನ ಶೇಖರಣೆಯಾಗಿ ಮಾಡ್ಕೊಳ್ಬಹುದು, ಮತ್ತೆ ಅದು ಶೇಖರಣೆಯಾಗಿ ಇಟ್ಕೊಂಡಿರ್ತಕ್ಕಂಥ ನೀರನ್ನ ನಾವು ಸಣ್ಣ ಸಣ್ಣ ಪಾತಿಗಳನ್ನ ಮಾಡಿಬಿಟ್ಟು ಅದನ್ನ ಸೌಳು ಭೂಮಿಯ ಮೇಲೆ ಅದನ್ನ ನಿಲ್ಲುವಂತೆ ಮಾಡಿಬಿಟ್ಟು ಏನಾದ್ರು ಉಳುಮೆ ಮಾಡಿದ್ದೆ ಆದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳು ಎಲ್ಲವೂ ಕರಗ್ತವೆ. ಆ ಕರಗಿರ್ತಕ್ಕಂಥ ಲವಣಗಳು ಕರಗಿರ್ತಕ್ಕಂಥ ನೀರನ್ನ ಆ ಒಂದು ಪಾತಿಯಿಂದ ಆ ಒಂದು ಹೊಲದಿಂದ ಬೇರೆ ಕಡೆಗೆ ಸಾಗಿಸಿದ್ದೆ ಆದ್ರೆ ಸುಮಾರು 2-3 ಸರಿ ಒಂದು ತಿಂಗಳಲ್ಲಿ 2-3 ಸರಿ ಮಾಡಿದ್ರಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಬಸಿಗಾಲುವೆ ಮುಖಾಂತರ ಮಾಡ್ಬೇಕು. ಬಸಿಗಾಲುವೆ ಮುಖಾಂತರನೂ ಮಾಡ್ಬೇಕು. ಆಮೇಲೆ ಎಲ್ಲೆಲ್ಲಿ ಬಸಿಗಾಲುವೆ ಇರೋದಿಲ್ಲೋ ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಂಧ್ರ ಇರತಕ್ಕಂಥ ಪೈಪ್ಗಳನ್ನ ಹಾಕ್ಬೇಕಾಗುತ್ತೆ. ಆ ರಂಧ್ರ ಇರತಕ್ಕಂಥ ಪೈಪನ್ನ ಹಾಕಿದಾಗ ಏನಾಗುತ್ತೆ, ಮಣ್ಣಿನಲ್ಲಿ ಇರತಕ್ಕಂಥ ಲವಣಾಂಶಗಳೆಲ್ಲೂ ಕೂಡ ನೀರಿನೊಳಗಡೆ ಸೇರ್ಕೊಂಡ್ಬಿಟ್ಟು ಆ ಪೈಪಿಗೆ ಮುಖಾಂತರ ಹೊರಹೋಗುತ್ತೆ. ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಇದನ್ನ ನಾವು ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ನಾವು ನಿವಾರಣೆಯನ್ನ ಮಾಡಬಹುದು. ಈಗ ಕೆಲವೊಮ್ಮೆ ಒಣಬೇಸದಲ್ಲಿ ನೀವು ಹೇಳಿದಂಗೆ ಈಗ ಈ ಸೋಡಿಯಂ ಜಾಸ್ತಿ ಉಪ್ಪಿನ ಅಂಶ ಮ್ಯಾಗ್ ಬರುತ್ತೆ ನೀರೆಲ್ಲ ಆವಿಯಾಗಿ ಅಂತಕ್ಕಂಥ ವಿಚಾರ, ಈ ಕ್ಷಾರ ಮಣ್ಣು ಅಂತ ಹೇಳ್ತಾರೆ, ಕ್ಷಾರ ಮಣ್ಣು ಅಂತ ಕರಿತೀವಿ, ಇವು ಕ್ಷಾರ ಮಣ್ಣುಗಳು ಕೆಲವೊಂದು ಭಾಗದಲ್ಲಿ ಇರ್ತವೆ, ಇದನ್ನ ಹೇಗೆ ನಾವು ರೈತರು ಬಳಸಲಿಕ್ಕೆ ಮತ್ತೆ ಅದನ್ನ ಯೋಗ್ಯವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಭೂಮಿ, ಅಂತ ಭೂಮಿಯನ್ನ? ಈಗ ಸಾಮಾನ್ಯವಾಗಿ ಕ್ಷಾರ ಮಣ್ಣನ್ನ ನಾವು ಒಂದು ಫೀಲ್ಡ್ ಹೋದಾಗ ಏನಾಗುತ್ತೆ, ಮೇಲ್ಪದರ ಒಂದು ಮಣ್ಣಿನ ಮೇಲ್ಪದರದಲ್ಲಿ ಏನಾಗುತ್ತೆ, ಅಲ್ಲಲ್ಲಿ ಕಪ್ಪು ಬಹಳ ಮೆತ್ತಗೆ ಇರುತ್ತೆ, ಬಹಳ ಒಂಥರ ಪುಡಿ ಆಗಿರುತ್ತೆ. ಇಂಥದೆಲ್ಲ ಸಾಮಾನ್ಯವಾಗಿ ಒಣಭೂಮಿ ಪ್ರದೇಶದಲ್ಲಿ ನಾವು ನೋಡ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂತಂದ್ರೆ, ಆದಷ್ಟು ಮಟ್ಟಿಗೆ ನಾವು ಲವಣ ಸಹಿಷ್ಣುತೆ ಇರತಕ್ಕಂಥ ಬೆಳೆಗಳನ್ನ ಬೆಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಎರಡನೇದಾಗಿ ಮಳೆ ಜಾಸ್ತಿ ಬಂದಾಗ ನೀರು ಸಂಗ್ರಹಣೆಯನ್ನು ಮಾಡಿಕೊಂಡು ಆ ಒಂದು ಸಂಗ್ರಹಣೆಯಿಂದ ನಾವು ಸ್ವಲ್ಪ ಮಟ್ಟಿಗೆ ಲವಣಗಳನ್ನ ಬಸಿಗಾಲುವೆಗಳ ಮುಖಾಂತರ ಮಾಡಿ ಬಿಡಬೇಕಾಗುತ್ತೆ. ಇದನ್ನ ನಾವು ಅನುಸರಿಸಬಹುದು. ಆಮೇಲೆ ಸ್ವಲ್ಪ ಏನಾದರೂ ಕ್ಷಾರ ಜಾಸ್ತಿ ಇತ್ತಪ್ಪ ಅಥವಾ ಸೋಡಿಯಂ ಅಂಶ ಜಾಸ್ತಿ ಇತ್ತು ಅಂತಂತಂದ್ರೆ ಜಿಪ್ಸಮ್ ಅನ್ನ ನಾವು ಉಪಯೋಗವನ್ನು ಮಾಡಿಬಿಟ್ಟು ಆ ಜಿಪ್ಸಮ್ ಅಲ್ಲಿ ಇರತಕ್ಕಂಥ ಕ್ಯಾಲ್ಸಿಯಂ ಸೋಡಿಯಂ ಅನ್ನ ವಿನಿಮಯ ಮಾಡುತ್ತೆ, ಅಂದ್ರೆ ಚೇಂಜ್ ಮಾಡುತ್ತೆ. ಚೇಂಜ್ ಮಾಡಿರ್ತಕ್ಕಂಥದ್ದನ್ನ ಏನಾಗುತ್ತೆ, ಅದು ನೀರಿನೊಳಗೆ ಬಂದಾಗ ಆ ನೀರನ್ನ ನಮ್ಮ ಒಂದು ಭೂಮಿಯಿಂದ ಹೊರಗಡೆ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಈ ಕ್ಷಾರತೆಯನ್ನು ನಾವು ನಿವಾರಣೆಯನ್ನು ಮಾಡಬಹುದು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದಂತಂದ್ರೆ, ಬಸಿಗಾಲುವೆಯನ್ನು ಮಾಡಬೇಕಾಗುತ್ತೆ. ಹೆಚ್ಚು ಕ್ಷಾರತೆ ಇದ್ದಾಗ ಅಥವಾ ಹೆಚ್ಚು ಲವಣಾಂಶ ಇದ್ದಾಗ ನಾವು ಬಸಿಗಾಲುವೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ಸ್ವಲ್ಪ ಲವಣಯುಕ್ತ ಅಥವಾ ಕ್ಷಾರಯುಕ್ತ ಬೆಳೆಗಳನ್ನ ಬೆಳೆಯೋದ್ರಿಂದ ಅಂದ್ರೆ ಸಹಿಷ್ಣುತೆ ಬೆಳೆಗಳು ಬೆಳೆಯಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಜೋಳ, ಮೆಕ್ಕೆಜೋಳ, ಸೂರ್ಯಕಾಂತಿ ಇಂಥದನ್ನೆಲ್ಲ ನಾವು ಬೆಳೀತಾ ಇರ್ತೀವಿ. ಸೊ ಇವೆಲ್ಲ ಲವಣ ಸಹಿಷ್ಣುತೆ ಇರತಕ್ಕಂಥ ಬೆಳೆಗಳು. ಇಂತಹ ಒಂದು ಬೆಳೆಗಳನ್ನು ಬೆಳೆದಾಗ ಸ್ವಲ್ಪ ಮಟ್ಟಿಗೆ ನಾವು ಉತ್ತಮವಾಗಿರ್ತಕ್ಕಂಥ ಉತ್ಪಾದಕತೆಯನ್ನ ನಾವು ಕಾಣಬಹುದು. ಅಂದ್ರೆ ಇದು ಜಿಪ್ಸಮ್ ಹಾಕುದು ಸಹ ಮಣ್ಣು ಪರೀಕ್ಷೆ ಒಂದಿದ್ರ ಮೇಲೆ ಹಾಕ್ತಂತೀರಾ ಅಥವಾ ಎಷ್ಟು ಸಾಧಾರಣವಾಗಿ ಜಿಪ್ಸಮ್ ಹಾಕಿ? ಸಾಧಾರಣವಾಗಿ ನಾವು ಜಿಪ್ಸಮ್ ಅನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರೆಕಮೆಂಡೇಶನ್ ಶಿಫಾರಸನ್ನು ಮಾಡ್ತೀವಿ. ನಾವು ಮಣ್ಣನ್ನು ತೆಗೆದುಕೊಂಡು ಮಣ್ಣಿನಲ್ಲಿರತಕ್ಕಂಥ ಸೋಡಿಯಂ ಅಂಶ ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದನ್ನ ತಿಳ್ಕೊಂಡು 1-2.5 ಟನ್ ವರೆಗೂ ಅದನ್ನ ರೆಕಮೆಂಡೇಶನ್ ಅನ್ನ ನಾವು ಮಾಡ್ತೀವಿ. ಒಂದು ಹೆಕ್ಟೇರ್ಗೆ ಅಂದ್ರೆ 1 ಟನ್, 1 ಹೆಕ್ಟೇರ್ ಅಂದ್ರೆ 2.5 ಟನ್. ಅದು ಸೋಡಿಯಂ ಎಷ್ಟಿದೆ ಅಂತಕ್ಕಂಥ ಪ್ರಮಾಣದ ಮೇಲೆ ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಅದನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ ನಂತರ ಅದನ್ನ ನಾವು ನಿರ್ಧಾರ ಮಾಡಿ ರೈತರಿಗೆ ತಿಳಿಸ್ತಕ್ಕಂಥದ್ದು ಒಂದು ಪದ್ಧತಿಯಾಗಿದೆ. ಇನ್ನ ಮತ್ತೊಂದು, ರಾಯಚೂರು ಭಾಗದಲ್ಲಿ ಈ ಮಣ್ಣಿನಲ್ಲಿ ಹೆಪ್ಪುಗಟ್ಟೋದು ಸಾಮಾನ್ಯವಾಗಿ ಕೆಲವೊಂದು ಭಾಗದಲ್ಲಿ ಕಂಡು ಬರ್ತದೆ, ರಾಯಚೂರು ತಾಲೂಕಿನಲ್ಲಿ. ಈ ಹೆಪ್ಪುಗಟ್ಟುವುದಕ್ಕೆ ಏನು ಕಾರಣಗಳು, ಯಾವ ರೀತಿಯಿಂದ ನಾವು ರೈತರು ಹೋಗಲಾಡಿಸಬಹುದು ಈ ಮಣ್ಣು? ಮೇಲ್ಗಡೆ ಎಲ್ಲ ಮಳೆ ಆದ ತಕ್ಷಣ ಬಿರುಸಾಗಿಬಿಡ್ತವೆ. ಹೌದು, ಮೇಲ್ಗಡೆ ಬಿರುಸಾಗುತ್ತೆ. ಆಮೇಲೆ ಏನಾಗುತ್ತೆ, ಒಂಥರ ಕೆನೆ ಪದರ ಟೈಪ್ ಇದನ್ನ ನಾವು ಕಾಣ್ತೀವಿ. ಎಲ್ಲಿ ಈ ಸಾವಯವ ಇಂಗಾಲ ಅಥವಾ ಒಂದು ಮರಳು ಎಲ್ಲಿ ಜಾಸ್ತಿ ಇರುತ್ತೆ, ಇಂತಹ ಒಂದು ಪ್ರದೇಶದಲ್ಲಿ ನಾವು ಹೆಪ್ಪುಗಟ್ಟುವಿಕೆಯನ್ನ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಹೊಲಗಳಲ್ಲಿ ಮುಳ್ಳು ತಂತೆ ಮುಳ್ಳು ಇರತಕ್ಕಂಥದ್ನ ಅಥವಾ ಒಂದು ಮಳೆ ಇರತಕ್ಕಂಥ ಒಂದು ದಿಂಡುಗಳನ್ನ ಅದ್ರ ಮೇಲೆ ಪಾಸ್ ಮಾಡಿಬಿಟ್ಟು ಅದನ್ನ ಕ್ರಸ್ಟಿಂಗ್ ಅಂತ ಕರೀತೀವಿ. ಸೊ ಈ ತರ ಮಾಡೋದ್ರಿಂದ ನಮಗೆ ಮೊಳಕೆಯಲ್ಲಿ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಗಿಡ ಬೆಳೀತಕ್ಕಂಥದ್ದಾಗಿರ್ಬೋದು ಸುಗಮವಾಗುತ್ತೆ. ಇಲ್ಲಾಂತಂದ್ರೆ ಮೊಳಕೆನಲ್ಲಿ ಸುಮಾರು 20-30% ಮೊಳಕೆ ಬರತಕ್ಕಂಥದ್ದು ಕಡಿಮೆ ಆಗುತ್ತೆ, ಮತ್ತೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಇಂಥದ್ನ ಸ್ವಲ್ಪ ಮಟ್ಟಿಗೆ ರೈತರು ಯಾವುದನ್ನ ಬಿರಿಸ್ಕೊಂಡು ಬಂದಾಗ ಒಂದು ಮುಳ್ಳಿನ ಒಂದು ತಂತಿಯನ್ನಾಗಲಿ ಅಥವಾ ತಾರನ್ ಬುಷಸ್ ಅಂತ ಏನ್ ಕರಿತೀವಲ್ಲ ಅಂತನ್ನು ಕೂಡ ನಾವು ಡ್ರಾ ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ ಮಾಡಿದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಏನೋ ಯಾವ ರೀತಿ ಇಲ್ಲೇನಾದ್ರೂ ಇದನ್ನ ಯಾವುದೇ ಒಂದು ಕೊತ್ತಿ ತಿಪ್ಪೆ ಗೊಬ್ಬರ ಇರಬಹುದು ಬೇರೆ ರೀತಿ ಯಾವ್ದಾರು ಹಾಕಿದನ್ನ ಒಂದು ಕ್ರಸ್ಟಿಂಗ್ ಅನ್ನ ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರಗಳು ಅನ್ನ ಹಾಕೋದ್ರಿಂದ ಅದನ್ನ ಕಡಿಮೆ ಮಾಡಬಹುದು. ಈಗ ಸಾವಯವ ಗೊಬ್ಬರಗಳನ್ನ ಹಾಕಿದಾಗ ಏನಾಗುತ್ತೆ, ಅದರಲ್ಲಿ ಇರತಕ್ಕಂಥ ಸಾವಯವ ಇಂಗಾಲ ಆಗಿರ್ಬೋದು ಅಥವಾ ಇತರ ಪೋಷಕಾಂಶಗಳಾಗಿರ್ಬೋದು ಅಥವಾ ಅದು ಒಂಥರ ಹೊದಿಕೆ ಟೈಪ್ ಆಗುತ್ತೆ. ಅದು ಹೊದಿಕೆ ಟೈಪ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಸ್ವಲ್ಪ ಮಟ್ಟಿಗೆ ಕ್ರಸ್ಟ್ ಆಗ್ತಕ್ಕಂಥದ್ದು ಅಥವಾ ಪದ ಬರತಕ್ಕಂಥದ್ದನ್ನ ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಕ್ಕಂಥ. ಈ ಕ್ರಸ್ಟ್ ಯಾವ ಬರುತ್ತೆ ಅಂತಂದ್ರೆ ಮಳೆ ಜೋರ ಬಂದ್ಬಿಟ್ಟು ನಿಂತೋಗ್ಬಿಡುತ್ತೆ ಅಥವಾ ನೀರಾವರಿ ಆದ್ಮೇಲೆ ಒಂದು 15-20 ದಿವಸ ಕೊಡೋದೇ ಇಲ್ಲ ನೀರನ್ನ. ಸೊ ಒಣಗಿದಾಗ ಏನಾಗುತ್ತೆ, ಕೆನೆ ಪದರ ಟೈಪ್ ಕಾಣುತ್ತೆ. ಸೊ ಇಂಥದ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತಂದ್ರೆ ಸಾವಯವ ಗೊಬ್ಬರಗಳನ್ನ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಕೂಡ ನಾವು ಉಪಯೋಗವನ್ನು ಮಾಡಿ ಹೊದಿಕೆ ಟೈಪ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಕ್ರಸ್ಟಿಂಗ್ ಅಂತ ಏನ್ ಕರೀತಿರಲ್ಲ ಅದನ್ನ ಸ್ವಲ್ಪ ನಾವು ಕಡಿಮೆ ಮಾಡಬೇಕು ಸಾಧ್ಯತೆ ಇದಾವೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಹಾರು ಬೂದಿಯನ್ನ ಅಂತ ಮಣ್ಣಿಗೆ ಹಾಕೋದ್ರ ಮುಖಾಂತರ ಮಾಡುವಂತಕ್ಕಂತ ಸಂಶೋಧನೆಗಳು ನಡೆದು ಹೋಗಿದೆ. ಹೌದು ಹೌದು. ಹೇಗೆ ಇದು ರೈತರಿಗೆ ಹೇಗೆ ಹಾರು ಬೂದಿಯನ್ನು ಹಾಕ್ಬೋದು ಅಂತೀರಾ ಇಂತ ಒಂದು ಹೆಪ್ಪುಗಟ್ಟತಕ್ಕಂತ ಮಣ್ಣಲ್ಲಿ? ಈಗ ಹೆಪ್ಪುಗಟ್ಟಕಂತ ಈಗ ಸುಮಾರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದರ ಬಗ್ಗೆ ಅನೇಕ ಪ್ರಯೋಗಗಳಲ್ಲೂ ಕೂಡ ನಡೆದವೆ. ಡಾಕ್ಟರ್ ಸಿ ವಿ ಪಾಟೀಲ್ ಅಂತ ಹೇಳ್ಬಿಟ್ಟು ಮೊದಲು ಮಣ್ಣು ವಿಜ್ಞಾನಿಗಳಿದ್ರು, ಇವರು ಕೂಡ ಅದರ ಬಗ್ಗೆ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆರುವ ಬೂದಿನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಸೊ ಕ್ಯಾಲ್ಸಿಯಂ ಈ ಆರು ಬೂದಿಯನ್ನು ಹಾಕೋದ್ರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಕ್ರಸ್ಟಿಂಗ್ ಅನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆಗಳು ಇದಾವೆ. ಅದರ ಜೊತೆಗೂ ಕೂಡ ಸಾವಯವ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಕ್ರಸ್ಟಿಂಗ್ ಅನ್ನು ನಾವು ಕಡಿಮೆ ಮಾಡಬಹುದು. ಒಟ್ಟಾರೆ ನಾವು ಮಣ್ಣಿನ ಆರೋಗ್ಯವನ್ನ ಈ ಸಮಸ್ಯೆ ಮಣ್ಣಿನಲ್ಲಿ ಸಮಸ್ಯೆ ಉದ್ಭವ ಆಗದ ಹಾಗೆ ರೈತರು ಮುಂದುವರಿಸಿಕೊಂಡು ಹೋಗ್ಬೇಕಾಗಿತ್ತಂತಂದ್ರೆ ಏನ್ ಮಾಡ್ಬೇಕು? ಸಮಸ್ಯೆಗಳು ಬರಬಾರ್ದು, ಸವಳ ಮಣ್ಣು ಜವಳ ಮಣ್ಣು ಆಮೇಲೆ ಕ್ಷಾರ ಮಣ್ಣುಗಳು ಆ ಉದ್ಭವ ಆಗಬಾರ್ದು, ಜೊತೆಗೆ ಹೆಪ್ಪು ಕಟ್ಟೋದು, ಇಂಥವೆಲ್ಲ ಸಮಸ್ಯೆಗಳು ಬರಬಾರ್ದು ಮಣ್ಣಲ್ಲಿ. ಈಗ ಮಣ್ಣಿನಲ್ಲಿ ಇಂಥ ಸಮಸ್ಯೆಗಳು ಕಂಡುಬರಬಾರದು ಅಂತಂದ್ರೆ ಮೊಟ್ಟ ಮೊದಲೇದಾಗಿ ರೈತರು ನೀರಾವರಿ ಅತಿ ಹೆಚ್ಚು ಮಾಡ್ತಕ್ಕಂಥದ್ನ ಕಡಿಮೆ ಮಾಡಬೇಕಾಗುತ್ತೆ. ಮಿತವಾಗಿ ನೀರನ್ನ ಬಳಸಬೇಕಾಗುತ್ತೆ. ಆಮೇಲೆ ಮಡಿ ಮಾಡಿ ಕೂಡ ನೀರಾವರಿಯನ್ನ ಮಾಡಬಹುದು, ಸ್ಪ್ರಿಂಕ್ಲರ್ ಮಾಡಿ ಮಾಡಬಹುದು, ಡ್ರಿಪ್ ಮಾಡಿ ಕೂಡ ಮಾಡಬಹುದು. ಸೊ ಇಂತಹ ಕೆಲವು ನೀರಾವರಿ ಪದ್ಧತಿಗಳನ್ನ ಅಳವಡಿಸಿಕೊಂಡು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ಇಂಥ ಸಮಸ್ಯೆ ಉದ್ಭವ ಆಗೋದಿಲ್ಲ. ಆಮೇಲೆ ಕಪ್ಪು ಭೂಮಿಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನೀರು ನಿಂತಿರ್ತಕ್ಕಂಥದ್ದು, ಜೌಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ, ಕ್ಷಾರ ಇರತಕ್ಕಂಥದ್ದು ಕೂಡ ಬಹಳ ಸರ್ವೇ ಸಾಮಾನ್ಯ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಬಸಿಗಾಲುವೆಗಳನ್ನಾಗಲಿ ಅಥವಾ ಮೇಲ್ಮೈ ಕಾಲುವೆಗಳಂತ ಏನು ಕರಿತೀವಲ್ಲ, ಈಗ ಸ್ವಲ್ಪ ಮಟ್ಟಿಗೆ ಲವಣಾಂಶ ಕಡಿಮೆ ಇತ್ತಪ್ಪ ಅಂತಂತಂದ್ರೆ ಮೇಲ್ಮೈ ಕಾಲುವೆಗಳನ್ನ ಈಗ 10 ಮೀಟರ್ 20 ಮೀಟರ್ ಒಂದು ಡಿಸ್ಟೆನ್ಸ್ ಅಲ್ಲಿ ಮೇಲ್ಮೈ ಕಾಲುವೆಗಳನ್ನ ನಾವು ಮಾಡಿಬಿಟ್ಟು ಅದ್ರ ಮುಖಾಂತರ ಸ್ವಲ್ಪ ಮಟ್ಟಿಗೆ ಲವಣಗಳನ್ನ ಹೊರಗಡೆ ಆಗ್ತಕ್ಕಂಥದ್ದನ್ನ ಮಾಡಬಹುದು. ಸ್ವಲ್ಪ ಲವಣಾಂಶ ಏನಾದ್ರೂ ಸ್ವಲ್ಪ ಕೆಳಭಾಗದಲ್ಲಿ ಜಾಸ್ತಿ ಇತ್ತಪ್ಪ ಅಂತಂತಂದ್ರೆ ನಾವು ಸಬ್ ಸರ್ಫೇಸ್ ಡ್ರೈನೇಜ್ ಅಥವಾ ಒಂದು ಅಂತರ ಒಂದು 1 ಮೀಟರ್ ಆಳದವರೆಗೆ ನಾವು ಡ್ರೈನೇಜಸ್ ಅನ್ನ ಹಾಕ್ಬಿಟ್ಟು ಅದನ್ನ ಮಾಡಬಹುದು. ಇನ್ನು ಏನಪ್ಪಾ ಅಂತಂದ್ರೆ ಕೆಲವೊಂದು ಭಾಗದಲ್ಲಿ ಏನಾಗುತ್ತೆ, ನೈಸರ್ಗಿಕವಾಗಿರ್ತಕ್ಕಂಥ ಕಾಲುವೆಗಳು ಇರ್ತವೆ, ಹಳ್ಳಕೊಳ್ಳುಗಳು ಇರ್ತವೆ, ಇವನ್ನೆಲ್ಲವನ್ನು ಕೂಡ ನಾವು ರಿಜಿನುವೇಶನ್ ಅಂದ್ರೆ ಸರಿಪಡಿಸಬೇಕಾಗುತ್ತೆ. ಈಗ ನೋಡ್ರಿ, ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಏನಾಗುತ್ತೆ, ಎಲ್ಲೆಲ್ಲಿ ಕಾಲುವೆಗಳು ಒಡೆದಿರ್ತವೋ ಅವನ್ನೆಲ್ಲ ಬಂದೋಬಸ್ತ್ ಮಾಡ್ಬೇಕು ರೈತರು. ಅದನ್ನ ಬಂದೋಬಸ್ತ್ ಮಾಡಿಬಿಟ್ಟು ಆ ಒಂದು ಕಾಲುವೆಯಿಂದ ನಮ್ಮ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಗೆ ಹರಿದೋಗ್ತಕ್ಕಂಥದ್ನ ನಾವು ಕಡಿಮೆ ಮಾಡಿದ್ರಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಜೌಳು ಆಗ್ತಕ್ಕಂಥದ್ನ ನಾವು ತಡೆಗಟ್ಟಬಹುದು. ಅದ್ರ ಜೊತೆಗೆ ಬಸಿಗಾಲುವೆಗಳನ್ನು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಅತಿಯಾದ ನೀರಾವರಿಯನ್ನ ಮಾಡಬಾರ್ದು. ಎಷ್ಟು ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ನಾವು ಉಣಿಸಿದ್ರೆ ಖಂಡಿತವಾಗ್ಲೂ ಕೂಡ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಜೌಳು ಆಗ್ತಕ್ಕಂಥದ್ದು ಅಥವಾ ಸೌಳು ಆಗ್ತಕ್ಕಂಥದ್ದು ಅಥವಾ ಉಪ್ಪಾಗ್ತಕ್ಕಂಥದ್ದು ಇಂಥವು ಸಮಸ್ಯೆಗಳು ಉದ್ಭವನೇ ಆಗೋದಿಲ್ಲ. ಅಕಸ್ಮಾತ್ ಇಂಥ ಸಮಸ್ಯೆಗಳೇನಾದ್ರು ಉದ್ಭವ ಆಯಿತು ಅಂತಂತಂದ್ರೆ ತಜ್ಞರಿಂದ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ಅವರು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಪರಿಹಾರವನ್ನ ಒಂದು 2 ಅಥವಾ 3 ಬೆಳೆಗಳಲ್ಲಿ ನಾವು ಅದನ್ನ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು. ಈಗ ನೋಡ್ರಿ, ಈಗ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಡ ಅಂತ ಇದೆ, ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ. ಈಗ ಅವ್ರ ಹತ್ರ ನಾವು ನಮ್ದೇನಾದ್ರೂ ಮಣ್ಣು ಜೌಳಾಗಿದೆ ಸೌಳಾಗಿದೆ ಅಂತಕ್ಕಂಥದ್ದು ಏನಾದರೂ ತಿಳಿಸಿದ್ರೆ ಅವ್ರು ಬಂದ್ಬಿಟ್ಟು ಅದನ್ನ ಸಮೀಕ್ಷೆಯನ್ನು ಮಾಡಿಬಿಟ್ಟು ನಂತರ ಅವರೊಬ್ಬರಿಗೆ ಮಾಡೋದಿಲ್ಲ, ಎಲ್ಲ ಸಮುದಾಯ ಅಲ್ಲಿರ್ತಕ್ಕಂಥ ಎಲ್ಲ ಸಮುದಾಯ ರೈತರನ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಪೈಪ್ಗಳು ಬರಬೇಕು, ರಂಧ್ರ ಪೈಪ್ಗಳು ಬರಬೇಕು, ಯಾವ ರೀತಿ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಸೌಳನ್ನು ನಾವು ಕಡಿಮೆ ಮಾಡ್ಬೋದು ಅಂತಕ್ಕಂಥದ್ದನ್ನ ಸಮೀಕ್ಷೆಯನ್ನು ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದು ಪ್ಲಾನನ್ನು ಮಾಡಿಬಿಟ್ಟು ಅದನ್ನು ಬೇಸಿಗೆ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ರೈತರು ಇಂತಹ ಒಂದು ಅವಕಾಶಗಳನ್ನು ಪಡೆದುಕೊಂಡು ಮುಂದುವರೆದಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಮಣ್ಣಿನ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಈಗ ಮಣ್ಣಿನ ಆರೋಗ್ಯ ಮುಖ್ಯ ಇರಬೇಕಂತಂದ್ರೆ ಮಣ್ಣು ಪರೀಕ್ಷೆನೂ ರೈತರು ಮಾಡಿಸ್ತಾ ಇರಬೇಕಂತ. ಡೆಫಿನೆಟ್ ಆಗಿ ಮಣ್ಣು ಪರೀಕ್ಷೆಯನ್ನು ರೈತರು ಪ್ರತಿ ಈಗ ಒಣಭೂಮಿ ಪ್ರದೇಶ ಆದರೆ 3 ವರ್ಷಕ್ಕೊಮ್ಮೆ ಅಥವಾ ನೀರಾವರಿ ಪ್ರದೇಶಗಳಲ್ಲಾದರೆ 3 ಬೆಳೆಗಳ ನಂತರ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳಿದ್ದಾವೆ, ಎಷ್ಟು ಕಡಿಮೆ ಇದ್ದಾವೆ, ಎಷ್ಟು ಹಾಕಬೇಕು, ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು. ಅದರ ಜೊತೆಗೆ ಸಮಸ್ಯಾತ್ಮಕ ಮಣ್ಣುಗಳು ಎಲ್ಲಿರ್ತವೆ ಅಂತ ಒಂದು ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿದ್ರೆ ಆ ಲವಣಾಂಶಗಳು ಎಷ್ಟಿದಾವೆ, ಎಷ್ಟು ಜಾಸ್ತಿ ಇದಾವೆ, ಎಷ್ಟು ಕಡಿಮೆ ಇದಾವೆ ಅಂತಕ್ಕಂಥದ್ದು ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ನಿರ್ವಹಣಾ ಕ್ರಮಗಳನ್ನು ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ನಾವು ಮಣ್ಣಿನ ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಕೆಲವೊಂದು ಕಡೆ ಹುಳಿ ಮಣ್ಣು ಅಂತ ಹೇಳ್ತಿರ್ತಾರೆ, ಇದು ಹುಳಿ ಮಣ್ಣು ಯಾಕೆ ಉದ್ಭವ ಆಗುತ್ತೆ? ಹುಳಿ ಮಣ್ಣನ್ನ ನಾವು ಅದನ್ನ ಒಳ್ಳೆ ಮಣ್ಣು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದು ಸಾಮಾನ್ಯವಾಗಿ ಈ ಹುಳಿ ಮಣ್ಣು ಅಂತಕ್ಕಂಥದ್ದು ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಕೂಡ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ನಾವು ಬೀದರ್ನಲ್ಲಿ ಹೋದಾಗ ಅತಿ ಸ್ವಲ್ಪ ಮಟ್ಟಿಗೆ ಮಳೆ ಹೈದರಾಬಾದ್ ಕರ್ನಾಟಕ ಬೇರೆ ಒಂದು ಪ್ರದೇಶಕ್ಕೆ ಹೋಲಿಸಿದ್ರೆ ಮಳೆ ಜಾಸ್ತಿ ಬರುತ್ತೆ. ಅಲ್ಲಿ ಕೆಂಪು ಮಣ್ಣುಗಳು ಕೂಡ ಇದಾವೆ. ನಮ್ಮ ರಾಯಚೂರಿನಲ್ಲಿನೂ ಕೂಡ ಕೆಲವು ಭಾಗದಲ್ಲಿ ಕೆಂಪು ಮಣ್ಣುಗಳು, ಕೆಲವು ಭಾಗದಲ್ಲಿ ಉಸುಕು ಮಣ್ಣುಗಳು ಕೂಡ ಇದಾವೆ. ಅವುಗಳನ್ನು ನಾವು ಪರೀಕ್ಷೆಯನ್ನು ಮಾಡಿ ನೋಡಿದಾಗ ಖಂಡಿತವಾಗ್ಲೂ ಅದರಲ್ಲಿ 6.5 ಕಡಿಮೆ ಇದೆ ರಸಸಾರ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸುಣ್ಣ ಅಂತ ಹೇಳ್ತೀವಿ, ಪುಡಿ ಸುಣ್ಣ ಅಂತ ಹೇಳ್ತೀವಿ. ಈ ಪುಡಿ ಸುಣ್ಣವನ್ನ ನಾವು ಮಣ್ಣಿಗೆ ಬೆರೆಸಿಬಿಟ್ಟು ಬೆರೆಸಿದ್ರೆ ಸ್ವಲ್ಪ ಮಟ್ಟಿಗೆ ರಸಸಾರವನ್ನ ತಟಸ್ಥ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆದಷ್ಟು ಇಂಥ ಸಮಸ್ಯೆಗಳು ಕಂಡು ಬಂದಾಗ ರೈತರುಗಳು ಕೂಡ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು 6.5 ಅದು ಕಡಿಮೆ ಇತ್ತಪ್ಪ ಅಂತಂದ್ರೆ ಸುಣ್ಣವನ್ನು ಹಾಕಬೇಕು, ಅಥವಾ ಲೈಮ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅದನ್ನ ಹಾಕಬೇಕು. ಇಲ್ಲ ಅಂತಂದ್ರೆ 7-8.5 ಮೇಲಿದ್ದ ಕ್ಷಾರ ಮಣ್ಣುಗಳಾದ್ರೆ ಜಿಪ್ಸಮ್ ಪುಡಿ ಅಂತ ಹೇಳ್ತೀವಿ, ಜಿಪ್ಸಮ್ ಅನ್ನ ಪಡೆದು ಇದು ಮಾರ್ಕೆಟ್ ಅಲ್ಲಿ ಸರಾಗವಾಗಿ ಸಿಗುತ್ತೆ, ಸಬ್ಸಿಡಿನಲ್ಲೂ ಕೂಡ ಸಿಗುತ್ತೆ, 100 ರೂಪಾಯಿಗೆ ಒಂದು ಬ್ಯಾಗ್ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಅದನ್ನ ಶಿಫಾರಸಿಗೆ ತಕ್ಕಂತೆ ವೈಜ್ಞಾನಿಕವಾದ ರೀತಿಯಲ್ಲಿ ಹಾಕಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ಸುಧಾರಣೆಯನ್ನು ಮಾಡಬಹುದು. 1 ಟನ್ ಎಕರೆಗೆ ರೆಕಮೆಂಡೇಶನ್ ಮಾಡಿದ್ರು ಅಂದ್ರೆ 1 ಟನ್ ಕಂಪ್ಲೀಟ್ ಹಾಕಬಾರ್ದು, ಮೊಟ್ಟ ಮೊದಲೇದಾಗಿ ಒಂದು 50% ಹಂತವಾಗಿ ಹಾಕ್ಬೇಕು. ಒಂದೇ ಸಾರಿ ಹಾಕಿದ್ರೆ ಏನಾಗುತ್ತೆ, ಭೂಮಿ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಒಂದು ಹಂಗಾಮದಲ್ಲಿ ಒಂದು 50%, ಇನ್ನೊಂದು ಹಂಗಾಮದಲ್ಲಿ 75%, ಮುಂದಿನ ಹಂಗಾಮದಲ್ಲಿ 100% ಈ ತರ ಹಾಕಿದ್ರೆ ಮಾತ್ರ ಖಂಡಿತವಾಗ್ಲೂ ಕೂಡ ನಾವು ಸುಧಾರಣೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಾವು ಹಾಕ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಈಗ ಎರಚ್ತೀವಿ ನಾವು, ಅದು ಎರಚಿದ ಮೇಲೆ ಚೆನ್ನಾಗಿ ಭೂಮಿಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ, ಮಿಶ್ರಣ ಆಗಬೇಕು. ಮಿಶ್ರಣ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಮಾಯಿಶ್ಚರ್ ಅಥವಾ ನೀರಾವರಿಯನ್ನ ತೆರವಾಗಿ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ನಿವಾರಣೆಯನ್ನ 1 ಅಥವಾ 2 ಹಂಗಾಮಿನಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಒಳ್ಳೇದು ಡಾಕ್ಟರ್ ರವಿಯವರು. ಇದುವರೆಗೆ ಸಮಸ್ಯಾತ್ಮಕ ಮಣ್ಣುಗಳಂದ್ರೇನು, ಯಾಕೆ ಇವು ಸಮಸ್ಯಾತ್ಮಕ ಮಣ್ಣುಗಳು ಉದ್ಭವ ಆಗ್ತವೆ, ಜೊತೆಗೆ ಇವುಗಳ ಒಂದು ನಿರ್ವಹಣೆಯನ್ನ ಹೇಗೆ ಮಾಡ್ಬೇಕಂತಕ್ಕಂಥ ವಿಚಾರ, ವಿಶೇಷವಾಗಿ ಜೋಳು ಮಣ್ಣು, ಕ್ಷಾರ ಮಣ್ಣು, ಈ ಹುಳಿ ಮಣ್ಣುಗಳು, ಆಮೇಲೆ ಮಣ್ಣು ಹೆಪ್ಪು ಕಟ್ಟೋದು, ಇವೆಲ್ಲ ಸಮಸ್ಯೆಗಳು ಹೇಗೆ ಬರ್ತವೆ, ಇವುಗಳ ಒಂದು ನಿರ್ವಹಣೆ ಹೇಗೆ ಮಾಡತಕ್ಕಂಥ ಒಂದು ವಿಶೇಷವಾದಂಥ ಮಾಹಿತಿಯನ್ನು ರೈತರಿಗೆ ಕೊಟ್ಟರೆ, ರೈತ ಬಾಂಧವರು ಒಂದು ಗಮನಿಸಬೇಕೇನಂತಂದ್ರೆ, ಕಡ್ಡಾಯವಾಗಿ ನೀವು ಹೇಳಿದಂಗೆ ನೀರಾವರಿಯಲ್ಲಿ 3 ಬೆಳೆಗಳ ನಂತರ ಒಂದು ಸಾರಿ ಮಣ್ಣು ಪರೀಕ್ಷೆಯನ್ನು, ಮತ್ತು ಒಣಬೇಸದಲ್ಲಿ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಆರೋಗ್ಯವಾಗಿದೆಯೋ ಹೇಗೆ ಅಂತಕ್ಕಂಥ ವಿಚಾರವನ್ನು ರೈತರು ಮಾಡ್ಕೊಳ್ಳೋದ್ರ ಮುಖಾಂತರ ಮಣ್ಣನ್ನು ಆರೋಗ್ಯವಾಗಿಡಬಹುದು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಬೇಕು, ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಸಾವಯವ ಗೊಬ್ಬರ, ಹಸಿರು ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರ ಮುಖಾಂತರ ಎಂಥ ಮಣ್ಣನ್ನಾದರೂ ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಮತ್ತು ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ್ ಆತ್ಮ ನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28.2-30.1°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 20.2-21.5°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 83-90% ಮತ್ತು ಕನಿಷ್ಠ ಆರ್ದ್ರತೆ 45-55% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 5.8-12.9 km/g ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ml ನ್ಯಾಪ್ಟಲ್ ಅಸಿಟಿಕ್ ಆಮ್ಲ NAA ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಇನ್ನು ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟೆಗಾಗಿ 0.15 ml ಕ್ಲೋರಾನ್ ನೆಂಟಿನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಿಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಿಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಇದರ ಜೊತೆಗೆ ಸಾಸಿವೆಯನ್ನು ಬೆಳಕೋಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಈಗಾಗಲೇ ಕೊಯ್ಲು ಮಾಡಿದ್ದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಇನ್ನು ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡ್ಕೋಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರೋದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಣೆ ಮಾಡಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ಇನ್ನು ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೇಗಿವೆ? ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ 2,300 ರೂಪಾಯಿಯಿಂದ 2,700 ರೂಪಾಯಿಗಳು. ಸೋನಾ ಮಸೂರಿ ಭತ್ತ 2,152 ರೂಪಾಯಿಯಿಂದ 2,818 ರೂಪಾಯಿಗಳು. ತೊಗರಿ 6,650 ರೂಪಾಯಿಯಿಂದ 8,600 ರೂಪಾಯಿಗಳು. ಇನ್ನು ಮಾನ್ವಿಯ ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಜೋಳ 1,950 ರೂಪಾಯಿಗಳು. ಭತ್ತ ಸೋನಾ ಹೊಸ 2,000 ರೂಪಾಯಿಯಿಂದ 2,491 ರೂಪಾಯಿಗಳು. ಹಳೆ ಸೋನಾ ಮಸೂರಿ 2,500 ರೂಪಾಯಿಯಿಂದ 2,930 ರೂಪಾಯಿಗಳು. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ? ಹತ್ತಿ ಹೈಬ್ರಿಡ್ 6,200 ರೂಪಾಯಿಯಿಂದ 7,375 ರೂಪಾಯಿಗಳು. ಶೇಂಗಾ ಗುಂಗ್ರಿ 3,696 ರೂಪಾಯಿಯಿಂದ 5,705 ರೂಪಾಯಿಗಳು. ಭತ್ತ ಸೋನಾ 2,009 ರೂಪಾಯಿಯಿಂದ 2,669 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 7,009 ರೂಪಾಯಿಯಿಂದ 8,565 ರೂಪಾಯಿಗಳು. ಬಿಳಿ ತೊಗರಿ 8,222 ರೂಪಾಯಿಯಿಂದ 8,222 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ರೈತ ಬಂಧುರೇ, ನಾಳಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಜೈವಿಕ ರೋಗ ನಾಶಕಗಳ ಬಳಕೆ ಮಹತ್ವ ಕುರಿತು ಸಸ್ಯ ರೋಗ ತಜ್ಞರಾದ ಅಮರೇಶ್ ವೈಎಸ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆಯನ್ನ ಕೇಳುವಿರಿ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಕೊರಡುಕೇರ ಗ್ರಾಮದ ಗೌರಮ್ಮ ಮತ್ತು ಭೀಮಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಶೇಖರವರೇ, ಏನಾಯ್ತು, ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದೆ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ದೀಪಾವಳಿ ಬೋನಸ್ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ಶೇಖರವರೇ, ಏನಾಯ್ತು, ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದೆ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಮೋದ ಮುದಗಲ ಜಯ ನೋರೇ ನಾಮ ಕುಂತಾ.